ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ABARK ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಂಕ್ರಾಂತಿ ಸಂಕಲ್ಪ. ಸಂಕ್ರಾಂತಿ ಸಂಕಲ್ಪ ಪ್ರಸ್ತುತಿ R.ಲೋಕೇಶ್ವರಿ, ನಿರ್ಮಾಣ S.ಸುಬ್ರಹ್ಮಣ್ಯ. ಮಕರ ಸಂಕ್ರಾಂತಿ ಸುಗ್ಗಿಯ ಕಾಲದ ಹಬ್ಬ. ಇದನ್ನು ಪೊಂಗಲ್ ಎಂದು ಕೂಡ ಕರೆಯಲಾಗುತ್ತೆ. ಪೊಂಗಲ್ ಎಂದರೆ ಅಕ್ಕಿ, ತುಪ್ಪ, ಹಾಲು, ಸಕ್ಕರೆ ಅಥವಾ ಬೆಲ್ಲಗಳಿಂದ ಮಾಡಿದ ಸಿಹಿ ಖಾದ್ಯ. ಸುಗ್ಗಿಯ ಉತ್ಪನ್ನಗಳಿಂದ ಮಾಡಿದ ಇದನ್ನು ಸೂರ್ಯದೇವನಿಗೆ ನೈವೇದ್ಯ ಮಾಡಲಾಗುವುದು. ಅಂದರೆ ರೈತರು ತಾವು ಬೆಳೆದಂತಹ ಹೊಸ ಭತ್ತದಿಂದ ಅಕ್ಕಿಯನ್ನು ಮಾಡಿ ಆ ಅಕ್ಕಿಯಿಂದ ಈ ಪೊಂಗಲ್ ಅನ್ನು ತಯಾರಿಸಿ ಸೂರ್ಯದೇವನಿಗೆ ನೈವೇದ್ಯವನ್ನು ಮಾಡ್ತಾರೆ. ಸಂಕ್ರಾಂತಿಯು ಕರ್ನಾಟಕದ ಒಂದು ದೊಡ್ಡ ಹಬ್ಬ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ದನಕರುಗಳಿಗೆ ಆ ದಿನ ಮೈ ತೊಳೆದು ಬಹಳ ಚೆನ್ನಾಗಿ ಅಲಂಕಾರ ಮಾಡಿ ದನಕರುಗಳನ್ನು ಪೂಜೆ ಮಾಡ್ತಾರೆ. ಈ ಪೂಜೆಯ ನಂತರ ಅವುಗಳ ಮೆರವಣಿಗೆಯನ್ನು ಕೂಡ ಮಾಡ್ತಾರೆ. ಹೆಣ್ಣು ಮಕ್ಕಳು ಆ ದಿನ ಹೊಸ ಬಟ್ಟೆಯನ್ನ ಧರಿಸಿ ಮನೆಯ ಮುಂದೆ ದೊಡ್ಡ ದೊಡ್ಡ ಬಣ್ಣ ಬಣ್ಣದ ರಂಗೋಲೆಗಳನ್ನಿಡ್ತಾರೆ. ಸಂಜೆಯ ಹೊತ್ತಿಗೆ ಎಳ್ಳು ಬೆಲ್ಲ ಬೀರಲು ಹೊರಡ್ತಾರೆ. ಹಸುಗಳನ್ನು ಸಂಜೆಯ ಹೊತ್ತಿಗೆ ಕಿಚ್ಚು ಹಾಯಿಸ್ತಾರೆ. ಕಿಚ್ಚು ಹಾಯಿಸೋದು ಅಂದ್ರೆ ಬೆಂಕಿಯನ್ನು ಹೊತ್ತಿಸಿ ಅದರ ಮೂಲಕ ದನಕರುಗಳನ್ನ ನೆಗೆದು ದಾಟಿಸುವುದು ಅಂತ ಅರ್ಥ. ಹೀಗೆ ಮಾಡಲು ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ನಮ್ಮ ರೈತರ ಪ್ರಕಾರ ಚಳಿಗಾಲದಲ್ಲಿ ಹಸುವಿನ ಮೈ ಮೇಲೆ ಉಣ್ಣೆ ಅಥವಾ ಕೀಟಗಳು ಹೆಚ್ಚಾಗಿರುತ್ತೆ. ಇದರಿಂದ ದನಕರುಗಳ ಮೈ ತುರಿಕೆ ಬಂದಿರುತ್ತೆ. ಯಾವಾಗ ಈ ದನಕರುಗಳನ್ನ ಬೆಂಕಿಯ ಮೂಲಕ ಹಾಯಿಸ್ತಾರೋ, ಅಂದ್ರೆ ಕಿಚ್ಚ ಹಾಯಿಸ್ತಾರೋ, ಆವಾಗ ಆ ಬೆಂಕಿಯ ಶಾಖಕ್ಕೆ ಅದರ ಮೈ ಮೇಲಿರುವಂತಹ ಕೀಟ ಅಥವಾ ಉಣ್ಣೆಗಳು ಉದುರಿ ಹೋಗುತ್ತೆ. ಇನ್ನು ಕೆಲವರು ಹೇಳೋದೇನಂದ್ರೆ ಹಸುವಿಗೆ ತಾಕಿರುವಂತಹ ಕೆಟ್ಟ ದೃಷ್ಟಿ ಅದನ್ನ ಬೆಂಕಿಯ ಮೂಲಕ ಹಾಯಿಸೋದ್ರಿಂದ ಪರಿಹಾರ ಆಗುತ್ತೆ ಅಂತ. ಒಟ್ಟಿನಲ್ಲಿ ಏನೇ ಕಾರಣ ಇರಬಹುದು, ಆ ದಿನ ಮಾತ್ರ ನಮ್ಮ ದನಕರುಗಳಿಗೆ ವಿಶೇಷವಾದ ಹಬ್ಬ ಅಂತಲೇ ಹೇಳಬಹುದು. ಬೆಳಗ್ಗೆಯಿಂದ ಸಾಲಂಕೃತ ಅಲಂಕಾರಗೊಂಡಂತಹ ನಮ್ಮ ದನಕರುಗಳು ಕಿಚ್ಚು ಹಾಯಿಸಿದ ನಂತರ ಮನೆಗೆ ಬಂದಾಗ ಅವುಗಳನ್ನು ಆರತಿ ಮಾಡಿ ಸ್ವಾಗತ ಮಾಡ್ತಾರೆ. ನಂತರ ಅದಕ್ಕೆ ಬೇಯಿಸಿದಂತಹ ಅವರೇಕಾಯಿ, ಗೆಣಸು, ಸಿಹಿ ಪೊಂಗಲ್, ಅಕ್ಕಿ, ಬೆಲ್ಲವನ್ನ ತಿನ್ನಿಸ್ತಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರೋದು ಅಂದ್ರೆ ಎಳ್ಳು ಬೆಲ್ಲ. ಮನೆಯಲ್ಲಿ ಎಳ್ಳು ಬೆಲ್ಲವನ್ನ ತಯಾರಿಸಿ ಸುತ್ತಲಿನ ಮನೆಗಳಿಗೆ ಹಾಗೂ ನೆಂಟರಿಷ್ಟರಿಗೆ ಎಳ್ಳು ಹಂಚುತ್ತಾರೆ. ಎಳ್ಳಿನ ಜೊತೆಗೆ ವಿಧ ವಿಧವಾದ ಸಕ್ಕರೆ ಅಚ್ಚುಗಳು, ಹಣ್ಣು ಹಾಗೂ ಕಬ್ಬಿನ ತುಂಡುಗಳನ್ನು ಸಹ ಬೀರುವುದುಂಟು. ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿದಂತಹ ಬೆಲ್ಲ, ಒಣಕೊಬ್ಬರಿ, ಹುರುಗಡ್ಲೆ, ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ ಹಾಗೂ ಹುರಿದ ಎಳ್ಳನ್ನು ಸೇರಿಸಿ ಎಳ್ಳು ಬೆಲ್ಲ ತಯಾರಿ ಮಾಡಲಾಗುತ್ತದೆ. ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲದೊಂದಿಗೆ ಹತ್ತಿರದ ಜನರನ್ನು ಮತ್ತು ಸಂಬಂಧಿಗಳನ್ನು ಭೇಟಿಯಾಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಅಂತ ಹೇಳ್ತಾರೆ. ಚಂದವಾಡುತ್ತ ಕುಳಿತಿಹರು. ಎಳ್ಳಿಗೆ ಎಣ್ಣಿಗೆ ಮಿಂಚುವ ಕಣ್ಣಿಗೆ ಹಂಚುವ ಬೆಲ್ಲದ ಕಣ್ಣಿಗೆ ಸಂಕ್ರಾಂತಿ ನಮ್ಮ ರೈತರಿಗೆ ಬಹಳ ವಿಶಿಷ್ಟವಾದಂತಹ ಹಬ್ಬ. ಜಮೀನುಗಳಲ್ಲಿ ದುಡಿದು ಹೈರಾಣಾದಂತಹ ನಮ್ಮ ಅನ್ನದಾತರು ತಮ್ಮ ಜಮೀನುಗಳಿಗೆ ಬಿಡುವು ಕೊಡ್ತಾರೆ, ತಮ್ಮ ಕೆಲಸಗಳಿಗೆ ಬಿಡುವು ಕೊಡ್ತಾರೆ. ಇದರಿಂದ ಅವರಿಗೆ ವಿಶ್ರಾಂತಿ ಕೂಡ ಸಿಗುತ್ತೆ. ಬೆಳೆ ಕಟಾವು ಮುಗಿದು ಬೆಳೆ ಒಕ್ಕಣೆ ಮಾಡಿ ಸುಗ್ಗಿ ಹಬ್ಬವನ್ನು ಆಚರಿಸಿ ನಮ್ಮ ರೈತರು ಆರಾಮವಾಗಿ ಇರುವಂತಹ ಕಾಲ ಈ ಉತ್ತರಾಯಣ ಪುಣ್ಯಕಾಲ. ಈ ಮಕರ ಸಂಕ್ರಾಂತಿಯಂದು ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲ ಹಂಚುತ್ತಾ ಒಳ್ಳೆಯ ಮಾತನಾಡೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಸಂಕಲ್ಪ ಪ್ರಸ್ತುತಿ ಆರ್ ಲೋಕೇಶ್ವರಿ. ಸರ್, ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಂದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಈಗ ಬೇರೆ ಬೇರೆ ಹಂತದಲ್ಲಿ ಕೀಟಗಳು ಮತ್ತು ರೋಗಗಳನ್ನ ನಿರ್ವಹಣೆ ಮಾಡೋದು ಹೇಗೆ? ಯಾವ್ಯಾವ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ರೋಗಗಳಿಗೆ ನಾಟಿ ಮಾಡಿದೀನಿ, ನಾಟಿ ಮಾಡಿದ್ಮೇಲೆ ನನಗೆ ಪ್ರಾರಂಭ ಆಗತಕ್ಕಂತ ಸಮಸ್ಯೆಗಳು, ಕೀಟದ ಸಮಸ್ಯೆ, ರೋಗದ ಸಮಸ್ಯೆ, ಅವುಗಳನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ? ನಾವು ಕೆಲವೊಂದ್ಸಲ ಟ್ರೈಕೋಡರ್ಮ ಸುಡೋಮೋನಸ್ ಮಣ್ಣಿಗೆ ಕೊಟ್ಟಿಲ್ಲ ಸರ್, ನಾನು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಯಾವ ರೀತಿ ನೆಕ್ಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಯಾತ್ರ ನಿರ್ವಹಣೆ ಮಾಡಬಹುದು? ಯಾರು ಕೆಲವೊಂದ್ಸಲ ಮಣ್ಣಿಗೆ ಕೊಡಕ್ ಸಾಧ್ಯ ಆಗಲಿಲ್ಲ, ಸಗಣಿ ಗೊಬ್ಬರ ಜೊತೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಟ್ರೈಕೋಡರ್ಮ ಸುಡೋಮೋನಸ್ ಅಂತಂದ್ರೆ, ನಾಟಿಯಾಗಿ ಒಂದು 8-10 ದಿವಸ ಆದ್ಮೇಲೆ, ನಾಟಿಯಾಗಿ 8-10 ದಿವಸ ಆದ್ಮೇಲೆ 200 ಲೀಟರ್ ನೀರಿಗೆ 200 ಲೀಟರ್ ನೀರಿಗೆ 1 ಲೀಟರ್ ಟ್ರೈಕೋಡರ್ಮ, 1 ಲೀಟರ್ ಸುಡೋಮೋನಸ್, 1 ಲೀಟರ್ ಪೆಸಿಲೋಮೈಸ್. ಸರ್, ಇದೇನೇನು ಪೆಸಿಲೋಮೈಸ್ ಏನವು? ಟ್ರೈಕೋಡರ್ಮ ಅಂತಕ್ಕಂಥದ್ದು ಜೈವಿಕ ಶಿಲೀಂಧ್ರ, ಎಸ್ಪೆಷಲಿ ಅಂಗಮಾರಿ ರೋಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬಳಸ್ತದೆ. ಅಂಗಮಾರಿ ರೋಗ ಅಂತಂದ್ರೆ ತಡಾಂಗಮಾರಿನೂ ಕಂಟ್ರೋಲ್ ಆಗ್ತದೆ, ನಿಯಂತ್ರಣ ಬರ್ತದೆ, ಪ್ಲಸ್ ಆಲ್ಟರ್ನೇಟ್ ಏರಕ್ಕೆ ರೋಗ ನಿಯಂತ್ರಣ ಬರ್ತದೆ, ಮತ್ತು ಸಿಲಿಂಡರ್ ರೋಗಗಳು ನಿಯಂತ್ರಣ ಬರ್ತದೆ. ಇದೆಲ್ಲ ನಾವು ಟ್ರೈಕೋಡರ್ಮ ಬಳಸೋದ್ರಿಂದ ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು, ಇವು ಜೈವಿಕ ಸೂಕ್ಷ್ಮಾಣು ಜೀವಿಗಳು, ಆರ್ಗಾನಿಕ್ ಸೂಕ್ಷ್ಮಾಣು ಇದೆಲ್ಲ ನಾಟಿಕ್ ಕೆಮಿಕಲ್ಸ್ ಬೇಸ್ ಸೂಕ್ಷ್ಮಾಣು ಇದ್ದಾಗ ನಾವೆಲ್ಲ ಸುಡೋಮೋನಸ್ ಅಂತಕ್ಕಂಥ ಸುಡೋಮೋನಸ್ ಅಂತಕ್ಕಂಥ ಒಂದು ಜೈವಿಕ ದುಂಡಾಣಿ ಏನಿದೆ, ಇದು ಕೀಟ ನಿರ್ವಹಣೆ ಮಾಡೋದ್ರ ಅಂದ್ರೆ ಮುಖ್ಯವಾಗಿ ನಾವು ಸುಡೋಮೋನಸ್ ಅಂತಕ್ಕಂಥ ದುಂಡಾಣು ನಿರ್ವಹಣೆ ಮಾಡೋದ್ರ ಜೊತೆಯಲ್ಲಿ ಇದ್ರ ಬೆಳವಣಿಗೆಗೆ ಬಹಳ ಸಹಕಾರಿ. ಇದನ್ನ ನಾವು ಯೂಸ್ವಲ್ ಆಗಿ PGPR ಅಂತ ಕರಿತೀವಿ. PGPR ಅಂತಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರ್, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರ್ ಅಂತೇಳಿ. ಅಂದ್ರೆ ಏನರ್ಥ ಅಂದ್ರೆ ಹಾರ್ಮೋನ್ಸ್, ಸೈಟೋ ಹಾರ್ಮೋನ್ಸ್ ರಿಲೀಸ್ ಮಾಡೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಸಹಕಾರಿ ಆಗ್ತದೆ, ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ. ಸುಡೋಮೋನಸ್ ಇರತಕ್ಕಂತ ಜಾಗದಲ್ಲಿ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಕೀಟ ಶಿಲೀಂಧ್ರ ಬಾಧೆ ಕಡಿಮೆ ಆಗ್ತದೆ, ದುಂಡಾಣು ಬಾಧೆ ಕಡಿಮೆ ಆಗುತ್ತೆ, ಪ್ಲಸ್ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಇನ್ನೊಂದು ಪೆಸಿಲೋಮೈಸಿಸ್, ಟೊಮೆಟೊ ಬೆಳೆಗಾರರಿಗೆ ನಾನು ಕಂಪಲ್ಸರಿ ಉಪಯೋಗಿಸ್ರಿ ಅಂತಕ್ಕಂಥದ್ದು ಹೇಳ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿದೆ ಈ ಬೇರುಗಳ ಮೇಲೆ ಗಂಟುಗಳು ಬಹಳ ಬಂದ್ಬಿಡ್ತವೆ, ಗಂಟು ರೋಗಗಳು ಎಲ್ಲಿಗೆ ಬಹಳಷ್ಟು ರೈತರಿಗೆ ಅನುಭವ ಇರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬೇರಿನ ಮೇಲೆ ಗಂಟು ಜಾಸ್ತಿ ಇರ್ತದೆ. ಸರ್, ಈ ಹೋದ್ಸಲ ಸೀಸನ್ ಅಲ್ಲಿ ಇದನ್ನ ಹೆಂಗ್ ನಿಯಂತ್ರಣ ಮಾಡೋದು? ಏನಿಲ್ಲ ಅಂತಂದ್ರೆ ಅದು ಜೈವಿಕ ಅಂದ್ರೆ ಪೆಸಿಲೋಮೈಸಿಸ್ ಇಲಾಸ್ ಅಂತಕ್ಕಂಥ 1 kg 1 liter 200 liter 1 liter ಪೆಸಿಲೋಮೈಸಿಸ್ ಕಳಿಸಿ, ಅದ್ರ ಜೊತೆಗೆ ಸಾಧ್ಯ ಅಂದ್ರೆ 2 liter ಹಸುವಿನ ಗಂಜಲ 200 liter ಮಿಶ್ರಣ ಮಾಡಿಬಿಟ್ಟು ಪ್ರತಿ ಗಿಡದ ಬುಡಕ್ಕೆ ಡ್ರಿಂಕ್ ಮಾಡಿ, ಒಂದು 50-70 ml ಅಷ್ಟು ಡ್ರಿಂಕ್ ಮಾಡೋದ್ರಿಂದ ಎಲ್ಲಾ ಬಾಧೆಗಳು ಅಂದ್ರೆ ಬೇರೆ ಅಂಗುಮಾರಿ ಆಗಿರ್ಬೋದು, ನಾನಾಗಲೇ ಹೇಳಿದೆ ಬೇರೆ ಮೇಲೆ ಬರ್ತಕ್ಕಂಥ ಗಂಟು ರೋಗ ಆಗಿರ್ಬೋದು, ದುಂಡಾಣು ರೋಗ ಆಗಿರ್ಬೋದು, ಸಿಲಿಂಡರ್ ರೋಗಗಳು ಕಂಟ್ರೋಲ್ ಮಾಡ್ತಾರೆ. ಇದ್ರ ಜೊತೆಗೆ ಹತೋಟಿ ಆಗೋದ್ರ ಜೊತೆಗೆ ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಸಹಕಾರಿ ಆಗ್ತದೆ. ಇನ್ನೊಂದು ರೈತರಿಗೆ ಇಲ್ಲಿ ಸ್ಪಷ್ಟಪಡಿಸ್ತೀನಿ, ಕೆಲವೊಂದ್ಸಲ ಕೇಳ್ತಿರ್ತಾರಪ್ಪ ಸರ್, ನಾನು ಟೊಮೆಟೊ ಬೆಳೆದಿದ್ದೆ, ಬೇರು ಗಂಟು ರೋಗ ಪದೇ ಪದೇ ಬರ್ತಾ ಇದೆ ನನ್ನ ಜಮೀನಲ್ಲಿ, ಇನ್ನೊಂದು ಯಾವ ರೀತಿ ಒಳಗೆ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಸರ್? ನಾನು ಮುಂದಿನ ಜಮೀನುಗಳಿಗೆ ಬರಬಾರದು ಅನ್ನೋದು, ಮುಂದಿನ ಬೆಳೆಗಳಿಗೆ ಬರಬಾರದು ಅನ್ನೋದು ಇದ್ರೆ ಯಾವ ರೀತಿ ಮಾಡಬಹುದು? ಬಹಳಷ್ಟು ರೈತರು ಸರ್ವಸಾಮಾನ್ಯವಾಗಿ ಕೇಳ್ತಿರ್ತಾರೆ. ನಾನು ಆ ರೈತರಿಗೆ ಹೇಳೋದಿಷ್ಟೇ, ಆ ಜಮೀನಿನಲ್ಲಿ ಏನಾದ್ರೂ ಜಾಸ್ತಿ ಬೇರುಗಳ ಮೇಲೆ ಗಂಟು ರೋಗ ಕಂಡು ಬಂದಿತ್ತು ಅಂತಂದ್ರೆ ಮುಂದಿನ ಬೆಳೆಯನ್ನ ಒಂದು ಬೆಳೆಯನ್ನ ಬದಲಾವಣೆ ಮಾಡ್ಕೊಳ್ರಿ ಕಂಪಲ್ಸರಿ. ಯಾವ ಬೆಳೆ ಅದು? ಚೆಂಡು. ಆ ಜಾಗದಲ್ಲಿ ಒಂದು ಚೆಂಡುವಿನ ಬೆಳೆಯನ್ನ ನಿಮ್ ಜಮೀನಲ್ಲಿ ಬೆಳೆ, ಚೆಂಡು ಹೂವ ಬೆಳೆ. ಯಾಕೆ ಸರ್ ಚೆಂಡು ಹೂವ ಬೆಳಿಬೇಕು? ಚೆಂಡು ಹೂವ ಬೇರ್ನೊಳಗೆ ಒಂದು ಆಲ್ಕಲೈಟ್ ಇರ್ತದೆ, ಆಲ್ಫಾ ಟರ್ಸಿನೈಲ್ ಅಂತ ಹೇಳ್ತೀನಿ, ಆಲ್ಫಾ ಟರ್ಸಿನೈಲ್ ಅಂತ ಒಂದು ಆಲ್ಕಲೈಟ್. ಆ ಆಲ್ಕಲೈಟ್ ಬೇರಿನ ಬುಕಾದ ಬಿಡೋದ್ರಿಂದ ಜಂತುಗಳ ಮಣ್ಣಲ್ಲಿರ್ತಕ್ಕಂಥ ಜಂತುಗಳ ಅಂದ್ರೆ 70-80% ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ ಆ ಜಾಗಕ್ಕೆ. ಅಂದ್ರೆ ಚೆಂಡು ಹೂವ ಬೆಳೆ, ಚೆಂಡು ಹೂವ ಸಾಧ್ಯ ಇಲ್ಲ ಸರ್ ಬೇರೆ ಏನ್ ಬೆಳಿಲಿಕ್ಕೆ ಸಾಧ್ಯ ಅಂತ ಇನ್ನೂ ಸ್ವಲ್ಪ ರೈತರು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಜೋಳ, ಮುಸ್ಕಿನ ಜೋಳ, ಸ್ವಲ್ಪ ರಾಗಿ, ಅಂದ್ರೆ ಎಸ್ಪೆಷಲಿ ಗ್ರಾಸಿಯಸ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಈಗ ಬರ್ತಕ್ಕಂತ ಇವುಗಳನ್ನ ಬೆಳೆದ್ರು ಕೂಡ ಅವ್ರು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಂದು. ಅದಲ್ಲದೆ ಹೆಚ್ಚಿಗೆ ಸ್ವಲ್ಪ ಬೇವಿನ ಹಿಂಡಿನ ಆ ಜಮೀನುಗಳಿಗೆ ಕಂಪಲ್ಸರಿ ಆಗಿ ಬಳಸ್ರಿ, ಬೇವಿನ ಹಿಂಡಿ ಕಳಿಸಿದ್ರು ಕೂಡ ಒಂದು ಹಂತಕ್ಕೆ ನಿಯಂತ್ರಣ ಬರ್ತದೆ. ಚೆನ್ನಾಗಿ ಕಳೆದ ಸಗಣಿ ಗೊಬ್ಬರನ್ನ ಬಳಸ್ತದೆ ಒಂದು ನಿಯಂತ್ರಣ, ಚೆನ್ನಾಗಿ ಕಳೆದ ಸಗಣಿ ಗೊಬ್ಬರ ಅರ್ಧ ಮಂದ ಕಳಿಸಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಕಳೆದ ಸಗಣಿ ಗೊಬ್ಬರ ಬಳಸ್ರಿ. ಅದಕ್ಕಾಗಿ ಕೆಲವು ಎಸ್ಪೆಷಲಿ ಜಂತುನಾಶಕಗಳು ಇದಾವೆ, ಪೂರೈಟ್ ಅದು ಪೂರೈಟ್ ಅವಲ್ಲಿ ಲಭ್ಯ ಇಲ್ಲ, ಈಗ ಪಿರುಡಾನ್ ಲಭ್ಯ ಇದೆ, ಅದನ್ನ ನೀವು ಬಳಸ್ಕೋಬಹುದು ಜಂತುನಾಶಕ. ಇದು ಒಂದು ವಿಧಾನ ಅಂತಕ್ಕಂಥದ್ದು, ಇದೊಂದು ಬದಲಾವಣೆ ಬಂದ್ರೆ ಒಳ್ಳೇದು. ಇದನ್ನ ನಾನು ಹೇಳ್ತಿರ್ತೀನಲ್ಲ, ನಾಟಿಯಾಗಿ 10 ದಿವಸಕ್ಕೊಮ್ಮೆ ಪ್ರತಿ ಒಂದೂವರೆ ತಿಂಗಳಿಂದ 2 ತಿಂಗಳಿಗೊಮ್ಮೆ ಇದನ್ನ ಪುನರ್ವರ್ತನೆ ಮಾಡಿದ್ರೆ ಅಂತಂದ್ರೆ ಮಣ್ಣಿಂದ ಬರ್ತಕ್ಕಂಥ ರೋಗಗಳು ನಿಯಂತ್ರಣ ಮಾಡಲಿಕ್ಕೆ ಟೊಮೆಟೋದಲ್ಲಿ ಸಾಧ್ಯ ಆಗ್ತದೆ. ಇನ್ನೊಂದು ರೈತರಿಗೆ ಆ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ, ಬಹಳಷ್ಟು ರೈತರುಗಳು ಹೇಳ್ತಿರ್ತಾರೆ ಸಾಮಾನ್ಯವಾಗಿ ತಮ್ಮ ಅನುಭವ ಹಂಚಿಕೊಳ್ಳೋದ್ರ ಜೊತೆಗೆ ಆಗಿರ್ತಕ್ಕಂಥ ಅನುಭವದ ಜೊತೆ ಕೆಲವು ಸಮಸ್ಯೆಗಳನ್ನ ಹಂಚಿಕೊಳ್ತಿರ್ತಾರೆ. ಏನ್ ಸರ್ ಸರ್ವಾಗಿ ಸಾಮಾನ್ಯ ನೋಡಿ ಈ ರೋಗದಲ್ಲಿ ಬರ್ತಕ್ಕಂತ ಹಂಗ ಮಾರಿ ರೋಗ ಏನಿದೆ, ಎಸ್ಪೆಷಲಿ ಅಲ್ಟರ್ನೇಟಿವ್ ಎಲೆಸಿಕ್ಕೆ ಹಂತ ಮಾಡಿದ ರೋಗ ಏನಿದೆ, ಮೊದಲ ಹಂತ ಮಾಡಿದ ರೋಗ ತಳಭಾಗದ ಎಲೆಗಳನ್ನ ಜಾಸ್ತಿ ಬರ್ತದೆ, ತಳಭಾಗದ ಎಲೆಗಳಿಂದ ಬರ್ತದೆ, ತಳಭಾಗದ ಎಲೆಯಿಂದ ಮೇಲೆ ರೋಗ ಹರಡಲಿಕ್ಕೆ ಪ್ರಾರಂಭ. ಅದಕ್ಕೆ ನಾನು ಹೇಳೋದಿಷ್ಟು ರೈತರಿಗೆ ಈ ಟ್ರಿಮ್ಮಿಂಗ್ ಅಂತ ಹೇಳ್ತೀವಿ, ಟ್ರಿಮ್ಮಿಂಗ್ ಅಂತಂದ್ರೆ ಈ ಇನ್ನೊಂದು ಬೆಸ್ಟ್ ಟ್ರಿಮ್ಮಿಂಗ್ ಅನ್ನೋದಕ್ಕಿಂತ ಸ್ಯಾನಿಟೇಷನ್ ಅಂತ ಒಂದು ಬರೋದು ಜಾಸ್ತಿ ಅಂತಂದ್ರೆ ರೋಗ ಇರ್ತಕ್ಕಂತ ಎಲೆಗಳನ್ನ ಈ ಉದಾಹರಣೆಗೆ 25-30 ದಿವಸ ಆದ್ಮೇಲೆ ಜನ ಟೊಮೆಟೊ ಬೆಳೆದಾರ ಏನಿರ್ತಾರೆ ಗಿಡ ಎತ್ತಿ ಕಟ್ತಾರೆ ಸಂದರ್ಭದ ಒಂದು ಬುಡಭಾಗ ಏನಿದೆ, ಬುಡದ ಭಾಗದಿಂದ ಎತ್ತು ಕಡಿಮೆ ಒಂದು 1/4 ಅಡಿಯಿಂದ 3/4 ಅಡಿವರೆಗೆ ತಳಭಾಗ ಸಂಪರ್ಕದಲ್ಲಿರ್ತಕ್ಕಂತ ಎಲೆಗಳ ಸಂಪರ್ಕ ಏನು ಟೊಂಗಿಗಳು ಬರ್ತವೆ ಎಲ್ಲ ಟೊಂಗಿಗಳನ್ನ ತೆಗೆದಾಕಿ ಚೂಟ್ಬಿಟ್ಟು ಒಂದ್ ಕಡೆ ಹಾಕಿ ತಳಭಾಗದ ಅಂದ್ರೆ ಮಣ್ಣಿನ ಸಂಪರ್ಕ ಅಂದ್ರೆ ಬುಡಭಾಗದಿಂದ ಹೆಚ್ಚು ಕಡಿಮೆ 1/4 ಅಡಿಯಿಂದ 3/4 ಅಡಿವರೆಗೆ ಏನು ಎಲೆಗಳು ಸಂಪರ್ಕ ಬರ್ತದೆ, ಮಣ್ಣಿನ ಸಂಪರ್ಕ ಎಲೆಗಳು ಬರ್ತವೆ, ಆ ಎಲೆಗಳನ್ನ ಸಂಪೂರ್ಣವಾಗಿ ತೆಗೆದು ಚೆನ್ನಾಗಿ ಒಂದ್ ಕಡೆ ಚೂಟ್ಬಿಡ್ರಿ. ಈ ಸಂದರ್ಭದಲ್ಲಿ ರೈತರಿಗೆ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಸರಗುಮಾರಿ ರೋಗಗಳನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಸಾಧ್ಯ. ಯಾಕಂದ್ರೆ ರೋಗ ಇರ್ತಕ್ಕಂಥ ಎಲೆನ ಇಟ್ಕೊಂಡ್ರೆ ರೋಗಕ್ಕೆ ನೀವು ಗಿಡಕ್ಕೆ ಸಿಂಪಡಣೆ ಮಾಡ್ತೀನಿ ಅಂತಂದ್ರೆ ನಿಯಂತ್ರಣ ಬಹಳ ಕಷ್ಟ. ರೋಗ ಇರ್ತಕ್ಕಂಥ ರೋಗದ ಅಂಶವನ್ನ ಫಸ್ಟ್ ತೆಗಿಬೇಕು, ನಂತರ ಸಿಂಪಡಣೆ ಕೊಡ್ಬೇಕು, ಅವಾಗ ರಿಸಲ್ಟ್ ಕೊಡ್ಬೇಕು. ಯಾಕಂದ್ರೆ ಬಹಳಷ್ಟು ರೈತರಿಗೆ ನನ್ನ ಅನುಭವ ಹೇಳ್ಬೇಕಾದ್ರೆ ಅನುಭವದ ಜೊತೆಗೆ ವಿಜ್ಞಾನ ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿ. ಇದಕ್ಕೆ ನೀವು ತೆಗಲಿಲ್ಲ ಇದನ್ನ ಎಲೆಗಳನ್ನ ತೆಗಲಿಲ್ಲ ಅಂತಂದ್ರೆ ರೋಗ ನಿಯಂತ್ರಣ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಸಿಂಪಡಣೆ ಮಾಡಿದ್ರೆ ಕೂಡ ರಿಸಲ್ಟ್ ಬರೋದಿಲ್ಲ. ಕೆಲವೊಂದ್ಸರಿ ಹೇಳ್ತಿರ್ತಾರೆ ರೈತರು, ಸರ್ ಸಿಂಪಡಣೆ ಸಿಲಿಂಡರ್ ನಾಶಕ ಮಾಡ್ತಾ ಇದೀವಿ ಆದ್ರೂ ಹತೋಟಿಗೆ ಬರ್ತಾ ಇಲ್ಲ ಕಾರಣ ಅಂದ್ರೆ ನೀವು ರೋಗದ ಅಂಶ ಇದೆ, ರೋಗದ ಅಂಶವನ್ನು ಇಟ್ಕೊಂಡು ಸಿಂಪಡಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಈ ಸಂಪೂರ್ಣ ತಳಭಾಗದ ಎಲೆಗಳನ್ನ ತೆಗಿಬೇಕಾಗುತ್ತೆ. ಇನ್ನೊಂದು ರೈತರಿಗೆ ಬಹಳಷ್ಟು ಸಮಸ್ಯೆ ಕಾಣಿಸುತ್ತೆ ಅಂತ ಹೇಳ್ತಾರೆ, ಸರ್ ಎಲೆಗಳು ಕೇಳೋದ್ರಿಂದ ಗಿಡಕ್ಕೆ ನಂಜಾಗುತ್ತೆ. ಇವೆರಡು ಸರ್ ಸಾಮಾನ್ಯವಾಗಿ ರೈತರಿಗೆ ಬರ್ತಕ್ಕಂಥ ಅನುಭವ, ನಂಜಾಗುತ್ತೆ ಸರ್ ಎಲೆಗಳು ತೆಗಿತೀವಲ್ಲ ನಾವು ಗಿಡಕ್ಕೆ ನಂಜ ನಿಜ ಅಕ್ಷರಶಃ ಸತ್ಯ. ರೈತರು ಬಹಳ ಹೇಳ್ತಕ್ಕಂಥದ್ದು ವರ್ಷ ಏನಿದೆಯಲ್ಲ ಅದಕ್ಕೆ ಸತ್ಯ. ಯಾಕಂದ್ರೆ ಗಿಡ ಕೂಡ ಜೀವಂತ, ಜೀವಂತ ಅಂತ ಗಿಡದ ಮೇಲೆ ನಾವೇನಾದ್ರೂ ಇಂಜುರಿ ಮಾಡಿದ್ರೆ ಅದಕ್ಕೂ ಕೂಡ ಗಾಯ ಮಾಡಿದ್ರೆ ಗಾಯದ ಅದ್ರದ್ದು ಏನಿದೆ ಗಾಯದ ಒಂದು ಸಮಸ್ಯೆ ಕೂಡ ಗಿಡದ ಮೇಲೆ ಆಗುತ್ತೆ, ಜೀವಂತ ಇರ್ತಕ್ಕಂಥ ಗಿಡದ ಮೇಲೆ ಅದು ಕೂಡ ಸ್ವಲ್ಪ ಆ ಸಂದರ್ಭದಲ್ಲಿ ನಡೆಯುತ್ತದೆ. ಅಂದ್ರೆ ಶಾಕ್ ಆಗ್ತದೆ ಗಿಡ, ಆ ಶಾಕ್ ಏನ್ ಇಂಜುರಿ ಏನು ರೈತರು ಹೇಳ್ತಾರಲ್ಲ ನಂಜಾಗ್ತಕ್ಕಂಥದ್ದು ಟೈಪ್ ಆಫ್ ಶಾಕ್ ಅಂತ ಗಿಡ ಎಷ್ಟಾಗುತ್ತೆ ಒಂದು 4-5 ತಾಸು ಆದ್ಮೇಲೆ ಗಿಡ ಒಂದು ಸಿಪ್ಪಿ ಡ್ಯಾಮೇಜ್ ಆಗಿ ಒಂದು ಸಿಪ್ಪಿ ಒಂದು 4-5 ತಾಸು ಆದ್ಮೇಲೆ ಗಿಡ ಮತ್ತೆ ಒರಿಜಿನಲ್ ಸ್ಥಿತಿಗೆ ಬಂತು, ಆ ನಂಜಿಂದ ಹೊರಗೆ ಬಂತು. ಆ ದೃಷ್ಟಿಯಿಂದ ರೈತರು ಏನು ಗಾಬರಿ ಪಡ ಅವಶ್ಯಕತೆ ಇಲ್ಲ, ಕಿತ್ತು ಅದರಿರ್ತಕ್ಕಂಥ ರೋಗ ಬಾಧಿತ ಇರ್ತಕ್ಕಂಥ ಏನು ಎಲೆಗಳನ್ನ ಕಿತ್ತು ಸುಟ್ರೆ ನಿಮ್ಗೆ ರೋಗ ಹರಡೋದನ್ನ ಮುಂದೆ ಹರಡೋದನ್ನ ತಲುಪುತ್ತೆ. ಅಂದ್ರೆ ತಳಭಾಗದಲ್ಲಿ ಇರ್ತಕ್ಕಂಥ ರೋಗ ಮೇಲ್ಭಾಗಕ್ಕೆ ಹರಡೋದಿಲ್ಲ, ಯಾಕಂದ್ರೆ ತಳಭಾಗದಲ್ಲಿ ಇರ್ತಕ್ಕಂಥ ಒಂದು ಎಲೆ ಚುಕ್ಕು ಅಂತಂದ್ರೆ ತಗೊಂಡ್ರೆ ಚುಕ್ಕೊಳಗೆ ಒಂದು 1,00,000 ರೋಗಾಣುಗಳು ಇರ್ತಾವೆ, ಆ 1,00,000 ರೋಗಾಣು ಮೇಲೆ ಒಂದು ಮಳೆ ಹನಿ ಬಿತ್ತು ಅಂತಂದ್ರೆ ಆ ರೋಗಾಣುಗಳು ಮತ್ತೆ ಮುಂದಿನ ಎಲೆಗೆ ಹರಡಕ್ಕೆ ಸಹಾಯ ಆಗ್ತದೆ. ಎಲ್ಲವರೆಗೆ ಹರಡುತ್ತೆ, ಸಾಮಾನ್ಯ ರೋಗಗಳು 1-1.5 ಕಿಲೋಮೀಟರ್ ದೂರ ಹರಡಬಲ್ಲವು, ನಿಮ್ ಜಮೀನು ಒಂದಲ್ಲ 1-1.5 ಕಿಲೋಮೀಟರ್ ವರೆಗೂ ಹರಡಬಲ್ಲವು ಗಾಳಿ ಮುಖಾಂತರ ಮಳೆಯಲ್ಲಿ ಬೀಳ್ತಕ್ಕಂಥ ಗಾಳಿ. ಆ ದೃಷ್ಟಿಯಿಂದ ರೋಗ ನಿಯಂತ್ರಣ ಏನಿದೆಯಲ್ಲ ಅದು ಬಹಳ ಕಷ್ಟ ಸಾಧ್ಯ ಆಗಿದೆ. ಅದಕ್ಕಾಗಿ ರೋಗ ಇರ್ತಕ್ಕಂಥ ಎಲೆಗಳನ್ನ ಕಿತ್ತು ಕುಡಿದ್ರೆ ಇದನ್ನು ಜಾಸ್ತಿ ರೈತರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಕಂಪಲ್ಸರಿ ಇದನ್ನ ಮಾಡಿದ್ರೆ ಟೊಮೆಟೋದಲ್ಲಿ ರೋಗಗಳ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇದು ಒಂದು ಮಾತು ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಆಗಿಂದ ಕೆಲವು ಸಮಸ್ಯೆಗಳು ಬಳಸುತ್ತಾರೆ, ಸರ್ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ. ನಾಟಿ ಮಾಡಿ ಒಂದು 25-30 ದಿವಸ ಆದ್ಮೇಲೆ ಉದಾಹರಣೆ ನಾಟಿ ಮಾಡಿದ್ಮೇಲೆ ಸ್ವಲ್ಪ ಈ ಅಂಟು ಬಲೆಗಳನ್ನ ಬಳಸ್ತೀವಿ, ಅಂಟು ಬಲೆಗಳು ಅದೇ ಹಸಿರು ಬಣ್ಣದ ಅಂಟು ಬಲೆಗಳು ಎಷ್ಟು ನೀಲಿ ಬಣ್ಣದ ಅಂಟು ಬಲೆಗಳನ್ನು ಎಷ್ಟು ಬಳಸ್ಬೇಕು, ಒಂದು 5 ಪ್ರತಿ ಎಕರೆಗೆ ಬಳಸ್ಕೊಳ್ತೀವಿ. ಒಂದು ಐದು ಹಂತ ಬಲೆ ಹಾದಿ ಕಲದು ಬೇರೆ ಕಾನೂನು. ಯಾಕಂದ್ರೆ ಕೆಲವು ಸೀಟುಗಳು ಕೆಲವು ಕಲರಿಗೆ ಆಕರ್ಷಣೆ ಆಗ್ತದೆ. ಹಂಟು ಬಲೆ ಒಂದ್ಸಲ ಹಂಟು ಬಲೆ ಹಂಟಿಗೆ ಬಂದು ಹುಳ ಬಿತ್ತು ಅಂತಂದ್ರೆ ಮತ್ತೆ ಅದರಿಂದ ಹೊರಗೆ ಬರೋದಿಲ್ಲ, ಲೈಫ್ ಸೈಕಲ್ ಕಂಪ್ಲೀಟ್ ಅಲ್ಲಿಗೆ ಕ್ಲೋಸ್. ಅಂದ್ರೆ ಉದಾಹರಣೆಗೆ ನೀವು ಹಳದಿ ಅಂತ ತಗೊಂಡ್ರೆ ಅದು ಬಿಳಿ ನೋಣ ಬಹಳ ಇಷ್ಟಪಡ್ತದೆ, ಹಳದಿ ಕಲರ್ ಲೀಕ್ಸ್ ಮಾಡಲು ಕೂಡ ಬಹಳ ಇಷ್ಟಪಡ್ತದೆ ಆ ಕಲರ್ಗೆ. ನೀವು ಟಿಪ್ಸ್ ಅಂತ ಬಂದಾಗ ಟಿಪ್ಸ್ ಬಂದ್ರೆ ಬ್ಲೂ ನೀಲಿ ಕಲರ್ಗೆ ಬಹಳ ಇಷ್ಟ, ಅಂದ್ರೆ ಕಲರ್ ಇಂಟ್ರಾಕ್ಷನ್ ಕೂಡ ಬಳಸ್ಕೊಳ್ರಿ ಅಂತ. ನಾನು ಇನ್ನೊಂದು ರೈತರಿಗೆ ಸ್ಪಷ್ಟಪಡ್ತೀನಿ, ಆಗಿಂದಾಗೆ ಈ ನೀಲಿ ಬಣ್ಣ ಮತ್ತು ಹಳದಿ ಬಣ್ಣದ ಎಂಟು ಬರೆಗಳ ಜೊತೆಗೆ ಆಗಿಂದಾಗೆ ಬೇವಿನ ಸೋಪು ಬೇವಿಂದು ಎಣ್ಣೆ ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದನ್ನ ರೂಢಿಸಿ. ಬೇವಿನ ಎಣ್ಣೆ ಒಂಗೆ ಎಣ್ಣೆ ಬೇವಿನ ಈಗ ಬೇವಿನ ಎಣ್ಣೆ ಜೊತೆಗೆ ಬೇವಿನ ಸೋಪು ಲಭ್ಯ ಇದಾವೆ. ಈಗ ಐಸಿಆರ್ಕೆವಿ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಲಭ್ಯ ಇದೆ ಬೇವಿನ ಸೋಪು ಒಂಗೆ ಸೋಪುಗಳು. ಅದಾದ್ರೆ ಪ್ರತಿ 10 ಗ್ರಾಂ ಪ್ರತಿ ಲೀಟರ್ ನೀರಿಗಾಗಿ ಸಿಂಪಡಣೆ ಮಾಡೋದ್ರಿಂದ ಕೀಟಗಳ ನಿರ್ವಹಣೆಗೆ ಮಾಡಲಿಕ್ಕೆ ಸಾಧ್ಯ. ಸರ್, ಬೇವು ಹಣ್ಣು ಒಂಗೆ ಹಣ್ಣು ಯಾವ ರೀತಿ ಸಹಾಯ ಮಾಡಬಹುದು? ಬಹಳಷ್ಟು ರೈತರು ಯಾವ ರೀತಿ ಬೇವಿನ ಎಣ್ಣೆ ಸಹಾಯ ಮಾಡ್ತದೆ? ಬೇವಿನ ಎಣ್ಣೆ ಕೀಟ ಅಸೋಟಿ ಮಾಡಿಬಿಡ್ತದೆ, ಕೀಟ ಕೊಂದು ಬಿಡ್ತದ, ಕೀಟ ಕೊಲ್ಲುತ್ತದೆ ಅಂತಕ್ಕಂಥ ವಿಚಾರ ಅಂತ. ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದ್ರಿಂದ ಗಿಡ ಕೈ ಆಗ ಕೈ ಆದಂತ ಗಿಡ ಕೀಟ, ಉದಾಹರಣೆಗೆ ಒಂದು ಕೀಟ ತನ್ನದೇ ಆದ ಒಂದು ಗುಣಧರ್ಮ, ಕೀಟ ಬಂದು ಎಲೆಗಳ ಮೇಲೆ ಕೂತಾಗ ಕುತ್ಕೊಳ್ತಕ್ಕಂಥ ಜಾಗ ಬಹಳ ನೀಟ ಚೆನ್ನಾಗಿರಬೇಕು ಅಂತ, ಅದು ಒಂದು ಗುಣ. ಅದು ಬಂದು ಕೀಟ ಕುಂತು ಅಂತಂದ್ರೆ ಎಲೆ ಮೇಲೆ ಇರ್ತಕ್ಕಂಥ ಹಣ್ಣಾಂಶ ಸ್ವಲ್ಪ ಜಾಗೃತಿ ಅಂತಂದ್ರೆ ಅಕ್ಷತೆ ಡಿಫರೆಂಟ್ ಆಗ್ತದೆ, ಕುಂದ್ರಕ್ಕೆ ಇಷ್ಟ ಆಗೋದಿಲ್ಲ, ಆ ಜೀವದಲ್ಲಿ ಮೊಟ್ಟೆ ಇಡಬೇಕು ಅಂತ ಇಷ್ಟಪಡೋದಿಲ್ಲ, ಇಟ್ಟಿರ್ತಕ್ಕಂಥ ಮೊಟ್ಟೆ ಏನಾದ್ರು ಇದ್ರೆ ಮರಿಗಳಾಗೋದಿಲ್ಲ, ಮರಿ ಆಯ್ತು ಅಂದ್ರೆ ನೆಕ್ಸ್ಟ್ ಕೋಶ ವಸ್ತು ಹೋಗೋದಿಲ್ಲ, ಕೋಶ ಇತ್ತು ಅಂದ್ರೆ ಕೂಡ ನೆಕ್ಸ್ಟ್ ಪತಂಗ ಚಿಟ್ಟೆ ಆಗ್ತದೆ, ಚಿತ್ತಂಗ ಪತಂಗಾತ ಚಿಟ್ಟೆ ಇತ್ತು ಅಂತಂದ್ರೆ ಹಾಳ ಇಲ್ಲಾರ್ದನೆ ಗಿಡ ಕೈಯಾಗಿದ್ರೆ ಇರ್ತಕ್ಕಂಥ ಹಾಳ ಅದನ್ನ ತಿನ್ನಕ್ ಆಗೋದಿಲ್ಲ, ಅದು ತಿಂದ ಗಿಡ ಸಾಯ್ತಕ್ಕಂಥದ್ದು ಅಂದ್ರೆ ಹುಳುಗಳು ಆರು ಇಲ್ಲಾರ್ದನೆ ಸಾಯ್ತಕ್ಕಂಥದ್ದು. ಬಳಕೆ ಮಾಡಿಕೊಂಡ್ರೆ ಕೀಟಗಳ ನಿರ್ವಹಣೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ತೀನಿ. ಇದನ್ನ ಮುಖಾಂತರ ದೇವನ ಮತ್ತು ದೇವಿನ ಸೋಪ ಅಥವಾ ದೇವನೆಣ್ಣೆಯನ್ನು ಬೇವಿನ ಎಣ್ಣೆ ಬಳಸ್ತೀನಿ ಅನ್ನೋದಾದ್ರೆ ಸಾಮಾನ್ಯವಾಗಿ ಬಹಳಷ್ಟು ಬೇರೆ ಬೇರೆ ಲಭ್ಯ ಇದಾವೆ. ಇದು 10,000 PPM ಲಭ್ಯ ಇದೆ ನಮ್ಮ ಕಡೆ. 10,000 PPM ಇತ್ತಂತಂದ್ರೆ 0.5 ML ಇಂದ 1 ಲೀಟರ್ 1 ML ಉದಾಹರಣೆಗೆ 1500 PPM ಇತ್ತು ಉದಾಹರಣೆಗೆ ಅಂತಂದ್ರೆ ಅದನ್ನ 3.5-4 ML ವರೆಗೂ ಬಳಸ್ಕೊಡ್ರಿ ಪ್ರತಿ ಲೀಟರ್. 300 PPM ಈ ಸೋಪ್ ಅಂತಕ್ಕಂಥ 300 PPM ಲಭ್ಯ ಇರೋದ್ರಿಂದ ಅಂತ ನೀವು 10 ಗ್ರಾಮ್ ಪರ್ ಲೀಟರ್ಗೆ ಬಳಸ್ಕೊಂಡು ಸಿಂಪಡಣೆ ಮಾಡಿದ್ರೆ ಬಹಳ ಕೀಟ ನಿರ್ವಹಣೆಗೆ ಸಹಕಾರಿಯಾಗ್ತದೆ ಅಂತ. ಇದನ್ನು ಕೂಡ ನೀವು ಚೆನ್ನಾಗಿ ಬಳಸ್ಕೊಳ್ಬಹುದು ಅಂತ. ಕೆಲವು ಫಿರೋಮೋನ್ ಕ್ರಾಪ್ಸ್ ಮೋಹಕ ಬಲೆಗಳು ಇದಾವೆ, ಎಸ್ಪೆಷಲಿ ಮೋಹಕ ಬಲೆಗಳು, ಆ ಮೋಹಕ ಬಲೆಗಳು ಕೂಡ ನೀವು ಬಳಸ್ಕೊಳ್ಬಹುದು ಕೀಟಗಳ ನಿರ್ವಹಣೆಗೆ, ಸಮಗ್ರ ಕೀಟ ನಿರ್ವಹಣೆ ಕೂಡ ಒಂದು ಅಂತ ಅವಾಗ ಬಳಸ್ಕೊಳ್ಬಹುದು. ಕೆಲವು ಅವಶ್ಯಕತೆ ಅನಿಸಿದಾಗ ರೋಗ ಬಳಸ್ಕೊಳ್ಬಹುದು. ಉದಾಹರಣೆಗೆ ಈ ಎಲೆ ಮೇಲೆ ಬರ್ತಕ್ಕಂಥ ಚಿಕ್ಕೆ ರೋಗ, ಸಾಮಾನ್ಯವಾಗಿ ಆಲ್ಟರ್ನೇಟಿವ್ ಎಲೆ ಚಿಕ್ಕೆ ರೋಗ ಅಂತ, ಎಲೆಗಳ ಮೇಲೆ ಉಂಗುರ ಚಿಕ್ಕೆಗಳು ಬರ್ತಾವೆ, ಅದನ್ನ ಆಲ್ಟರ್ನೇಟಿವ್ ಎಲೆ ಚಿಕ್ಕೆ ರೋಗ ಅಂತ ನಾವು ಕರಿತೀವಿ. ಆ ರೋಗದ ಬಾಧೆ ಜಾಸ್ತಿ ಏನಾದ್ರು ಕಂಡು ಬಂತಂದ್ರೆ ಮಾರ್ಕೆಟ್ ಲಭ್ಯ ಇರ್ತಕ್ಕಂಥ ಏನಿದೆ ಈಗ ಲಭ್ಯ ಇರ್ತಕ್ಕಂಥ ತಾಕತ್ ಅಂತ ಕೊಡುತ್ತೆ, ವಿಟಾಮಿನ್ಸ್ ಮತ್ತು ಅಜ್ಜಕೋನ ಅಜ್ಜಕೋನ ಜೊತೆ ಕ್ಯಾಪ್ಟನ್ ಹೇಳುತ್ತೆ 2 ಗ್ರಾಮ್ ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ್ರೆ ರಿಸಲ್ಟ್ ಇದೆ. ಅಥವಾ ಕವಾಚ್ ಕ್ಲೋರೋಥಲ್ ನೀರು ಕವಾಚ್ 2 ಗ್ರಾಮ್ ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಇನ್ನೊಂದು ತಡಹಂಗಮಾರಿ ಅಂತಕ್ಕಂಥದ್ದು ಬಹಳಷ್ಟು ಜನ ಕೇಳ್ತಾರೆ, ತಡಹಂಗಮಾರಿ ರೋಗ ಜಾಸ್ತಿ ಇರುತ್ತೆ ಏನ್ ಮಾಡ್ಬೇಕು ಇದನ್ನ? ಇಡೀ ಪೂರ್ತಿ ಎಲೆಗಳ ಮೇಲೆ ಎಲೆ ಎಲ್ಲ ಪೂರ್ತಿ ಸುತ್ತ ಸುತ್ತದಂಗ ರೀತಿ ಆಗ್ಬಿಡ್ತೈತೆ. ತಡಹಂಗಮಾರಿ ಎಷ್ಟು ರೋಗ ಜಾಸ್ತಿ ಇತ್ತು ಅಂತಂದ್ರೆ ರೋಗ ಬಾಧಿತ ಎಲೆಗಳನ್ನ ಸಾಧ್ಯ ಆದ್ರೆ ತೆಗೆದು ಹೊರಗಡೆ ಹಾಕಿ ಸುಡಿದ್ರಿ ಮೊದಲೇ. ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ಲಭ್ಯ ಇರ್ತಕ್ಕಂಥ ರಿಡೋನಿಲ್ MZ ರಿಡೋನಿಲ್ ಗೋಲ್ಡ್ ಅಂತ ಇದೆ, 1 ಗ್ರಾಮ್ ಪ್ರತಿ ಲೀಟರ್ ಸಿಂಪಡಣೆ ಮಾಡಿದ್ರೆ ರೋಗ ನಿರ್ವಹಣೆಗೆ ಬರ್ಲಿಕ್ಕೆ ಸಾಧ್ಯ. ಇನ್ನು ಸ್ವಲ್ಪ ರೋಗ ಜಾಸ್ತಿ ಆಗಿಬಿಟ್ಟಿದೆ ಸರ್, ತುಂಬಾನೇ ಜಾಸ್ತಿ ಇದೆ, ಇತ್ತೀಚೆಗೆ ಒಂದು ನ್ಯೂ ಮಾಲಿಕ್ಯೂಲ್ ಬಂದಿದೆ ವಿಪ್ರೋ ವೆಲಿಡಿಯೋ ಕಾರ್ಬ್ ಅಂತ, ತುಂಬಾ ಚೆನ್ನಾಗಿರ್ತಕ್ಕಂಥ ಎಸ್ಪೆಷಲಿ ಈ ಪೈಟಾಪ್ತಿರ ಜಾತಿಗೆ ಸೇರಿರ್ತಕ್ಕಂಥ ವಿಪ್ರೋ ವೆಲಿಡಿಯೋ ಕಾರ್ಬ್ ಅಂತ ಅಂದ್ರೆ ಹಿಂದೆ ಫಾರ್ಮಾಟ್ ನಲ್ಲಿ ಡಿಒ ಅಂತ ಒಂದು 1 ಗ್ರಾಮ್ ಪ್ರತಿ ಲೀಟರ್ ಸಿಂಪಡಣೆ ಕೂಡ ಮಾಡಿದ್ರು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರ ಎಲೆಗಳ ಮೇಲೆ ಕಾಯಿಗಳ ಮೇಲೆ ಚಿಕ್ಕೆಗಳು ಬರ್ತಾರೆ, ಕೇಳ್ತಿರ್ತಾರೆ ಸರ್ ಅವ್ರು ಚಿಕ್ಕ ಎಲೆ ಕಾಯಿಗಳ ಮೇಲೆ ಚಿಕ್ಕೆ ಬಂದಿದೆ ಸರ್ ಅಂತ. ಅದು ದುಂಡಣಿಂದ ಬರ್ತಕ್ಕಂಥ ಒಂದು ಚಿಕ್ಕೆ ಆತರ ಸಮಸ್ಯೆ ಜಾಸ್ತಿ ಏನಾದ್ರು ಕಂಡು ಬಂದಿತ್ತು ಅಂತಂದ್ರೆ ಅದು ಸಿಒಸಿ ಕಾಪರ್ ಆಕ್ಸೈಡ್ ಕ್ಲೋರೈಡ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಜೊತೆಗೆ ಸ್ಟೆಪ್ಟೋಸೆಕ್ಲಿನ್ 1/2 ಗ್ರಾಮ್ ಪ್ರತಿ ಲೀಟರ್ ಸಿಂಪಡಣೆ ಮಾಡಿದ್ರೆ ಕಾಯಿಗಳು ಬರ್ತಕ್ಕಂಥ ಚಿಕ್ಕೆಗಳು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲವನ್ನೂ ಬಹಳಷ್ಟು ಇದೆ. ಎಲೆ ಮುದಿನ ನಂಜು ರೋಗ ಪಾಪ್ಸು ಸಮಸ್ಯೆ ವೀಲ್ಟ್ ವೈರಸ್ ಅಂತ, ಎಲೆ ಮುದಿನ ನಂಜು ರೋಗ ಸಮಸ್ಯೆ ಲೀಸ್ಕರ್ ವೈರಸ್ ರೋಗದಿಂದ ಹರಡ್ತಕ್ಕಂಥ ಲೀಸ್ಕರ್ ನಂಜಾಣಿ ರೋಗ, ನಂಜಾಣಿ ರೋಗ ಬಂದಿತ್ತು ಅಂದ್ರೆ ಗಿಡ ಬಹಳ ಕುಬ್ಜಾಗ್ಬಿಟ್ಟಿರುತ್ತೆ ರೀತಿಯಿಂದಾದ್ರೂ ಯುವ ಕಾಯಿ ಕಚೋದಿಲ್ಲ. ಆ ಗಿಡದ ಬಾಧೆ ರೋಗಕ್ಕೆ ಇರ್ತಕ್ಕಂಥ ಗಿಡ ರೋಗವನ್ನು ಗಿಡದಿರ್ತಕ್ಕಂಥ ಗಿಡವನ್ನು ತೆಗಿಬೇಕಾಗುತ್ತೆ, ತೆಗೆದುಕೊಡಬೇಕು. ಸುತ್ತಮೇಲೆ ಅದಕ್ಕೊಂದು ಇಮಿಡಕ್ಲೋಪೈಡ್ 0.3 ml ಬರಬೇಕಾಗುತ್ತೆ ನಮ್ಮಲ್ಲಿ. ಅದನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಳಸಿದವರು ರೋಗಗಳು ನಿರ್ವಹಣೆ ಮಾಡಿ ಏನು ಹೆಚ್ಚಿನ ಮಾಹಿತಿ ಅಂತಂದ್ರೆ ಇದು ಒಂದು. ಇದಲ್ದಾನೆ ಇಷ್ಟು ಪ್ರೊಡಕ್ಟ್ ಇದೆ ರೈತರಿಗೆ, ಬಹಳಷ್ಟು ನಾನು ಸ್ಪಷ್ಟಪಡಿಸ್ತೀನಿ ನಿಮಗೆ. ಗಿಡ ಸತ್ಯವಾಗಿ ನೋಡ್ತಕ್ಕಂಥದ್ದು ಕೆಲವು ಲಘು ಪೋಷಕಾಂಶಗಳು ಕೊರತೆ ಕೂಡ ಟೊಮೆಟೋದಲ್ಲಿ ಜಾಸ್ತಿ ಕಾಣಬೇಕು. ಲಘು ಪೋಷಕಾಂಶಗಳು ಕೊರತೆ ನೀವು ಪೋಷಕಾಂಶ ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ. ಪೋಷಕಾಂಶದ ಕೊರತೆ ಆಯ್ತಂದ್ರೆ ಗಿಡ ವೀಕ್ ಆಗ್ತದೆ, ಒಂದ್ಸಲ ಗಿಡ ಹೋಗ್ತೀವಿ ಅಂತಂದ್ರೆ ರೋಗ ಬರಲಿಕ್ಕೆ ಕಾರಣ ಆಗುತ್ತದೆ. ಆ ದೃಷ್ಟಿಯಿಂದ ರೋಗಗಳು ಅಂದ್ರೆ ಅವು ಕೂಡ ಸಾಕಾರ ಆಗ್ತದೆ. ಆ ದೃಷ್ಟಿಯಿಂದ ಪೋಷಕಾಂಶಗಳನ್ನ ನಾವು ಮ್ಯಾನೇಜ್ ಮಾಡೋದು ಕೂಡ ಒಂದು ಉತ್ತಮವಾದ ನಿರ್ವಹಣೆ ವಿಧಾನ. ಅದಕ್ಕೆ ಸರ್ಕಾರಿ ಸ್ಪೆಷಲ್ ಅಂತ ಲಭ್ಯ ಇದೆ, ಐಎಸ್ಆರ್ ನಲ್ಲಿ ಡೆವಲಪ್ ಮಾಡಿದ್ರೆ ಇಂಡಿಯನ್ ಆರ್ಟಿಕಲ್ ನಲ್ಲಿ ಲಭ್ಯ ಇರ್ತಕ್ಕಂತ ಒಂದು ಇಂಡಿಯನ್ ಮೈಕ್ರೋ ಲಘು ಪೋಷಕಾಂಶ ಸರ್ಕಾರಿ ಸ್ಪೆಷಲ್ 5 g/L ಸಿಂಪಡಣೆ ಮಾಡಿ. 5 g/L ಅಂದ್ರೆ ಪ್ರತಿಯೊಂದು 10 L ಒಂದು ಉದಾಹರಣೆ 15 L ಬಳಸ್ತೀರಿ ಅಂತಂದ್ರೆ 75 g ಒಂದು ಟ್ಯಾಂಕ್ಗೆ ಜೊತೆಗೆ ಒಂದು ನಿಂಬೆ ಹಣ್ಣು ಅಂದ್ರೆ ಅದರ ಪಿಎಚ್ ಮೇಂಟೈನ್ ಮಾಡ್ಲಿಕ್ಕೆ, ರಕ್ತಪಾರ ಮೇಂಟೈನ್ ಮಾಡ್ಲಿಕ್ಕೆ, ಅದ್ರ ಜೊತೆಗೆ ಒಂದು ಆಲ್ ಕ್ಲಿಯರ್ ಶಾಂಪ್ ಹಾಕಿ ಸಿಂಪಡಣೆ ಬೆಳಿಗ್ಗೆ ಅಥವಾ ಸಾಯಂಕಾಲ 20 ದಿವಸಕ್ಕೊಂದ್ಸಲ ನೀವು ಪುನರಾವರ್ತನೆ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಈ ಸರ್ಕಾರಿ ಸ್ಪೆಷಲ್ ಅಂತ. ಇದು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜ ಲಭ್ಯ ಇದೆ. ಆಸಕ್ತಿ ರೈತರು ಅದರ ಉಪಯೋಗ ಪಡ್ಕೊಳ್ಳಿ. ಐಸಿಆರ್ ಬೇರೆ ಬೇರೆ ಕಡೆ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಲಭ್ಯ ಇದೆ. ಎಲ್ಲಿ ಸಾಧ್ಯನೋ ಭಾಗದ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ವೈಜ್ಞಾನಿಕ ವಿಜ್ಞಾನಿಗಳ ಸಂಪರ್ಕ ಇಟ್ಕೊಳ್ರಿ, ವಿಜ್ಞಾನ ಕೇಂದ್ರ ಪಡ್ಕೊಳ್ರಿ ಅಂತ ಹೇಳ್ತೀನಿ. ಸರ್ವೆ ಸಾಮಾನ್ಯ ಬಳಸ್ಕೊಂಡ್ರೆ ಇದರ ಕ್ರೀಡ ಅಂದ್ರೆ ಉದಾಹರಣೆಗೆ ಕ್ರೀಡೆ ಒಂದು ತುಂಬಾ ಪೋಷಕಾಂಶ ಕೊರತೆಯಿಂದ ಹೊರಗೊಂಡು ಗಿಡ ಸುಲಭವಾಗಿ ಬೆಳೆಯಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಅಂದ್ರೆ ಟೊಮೆಟೋದಲ್ಲಿ ಇಷ್ಟು ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರೆ ಉತ್ತಮವಾದ ಅಂತ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ರೈತರಿಗೆ ಇದ್ರದ್ದು ಏನಾದ್ರೂ ಬೇಕಿತ್ತು, ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡಿ ಪಂಪನಗೌಡ್ರೆ. ನನ್ನ ಹೆಸರು ಡಾಕ್ಟರ್ ಪಂಪನಗೌಡ್ರ ಅಂತ ಹೇಳಿ, ಇಲ್ಲಿ ನನ್ನ ನಂಬರ್ ಕೂಡ ಬರ್ಕೊಂಡಿದ್ವಿ 7406152815 7406152815. 7406152815. ಒಂದು ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಇದು ನಂದು ವಾಟ್ಸಪ್ ನಂಬರ್. ನಾನು ರೈತರಿಗೆ ನೀವು ಫೋನ್ ಮಾಡಿದ್ರೆ ನಮ್ಗೆ ವಾಟ್ಸಪ್ ಕಳಿಸ್ಕೊಡ್ರಿ, ಅದರಿಂದಲೇ ನಾನು ಉತ್ತರ ಕೊಟ್ಟಿರ್ತೀನಿ. ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಏನಾದರೂ ಕೊರತೆ ಅಂತ ನನಗೆ ಫೋನ್ ಮಾಡಿ ಮಾತಾಡಿ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನನಗೆ ಫೋನ್ ಮಾಡಿ. ನೀವು ಏನೇ ಹೇಳಬೇಕಂತ ಈ ನನ್ನ ನಂಬರ್ ಏನಿದೆ, ಈ ನನ್ನ ನಂಬರ್ ಫೋನ್ ನಂಬರ್ ಜೊತೆಗೆ ಇದು ವಾಟ್ಸಪ್ ನಂಬರ್ ಕೂಡ ಹೌದು. ಈ ವಾಟ್ಸಪ್ ನಂಬರ್ ಕಳಿಸಿರಿ, ಬಹಳ ಸಂತೋಷ ಪಂಪನಗೌಡ್ರೆ. ಇಷ್ಟೊತ್ತು ಬಹಳ ನಿರೀಕ್ಷೆ ಇಟ್ಕೊಂಡು ಬೆಳೆಯುವಂತಹ ಟೊಮೆಟೊ ಬೆಳೆಯಲ್ಲಿ ಹೀಗೆ ಸುಲಭವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಳಬಹುದು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡ್ರೆ ನಾವು ನಿರೀಕ್ಷೆ ಹಾಗೆ ಬೆಳೆ ಪಡೆಯೋದಕ್ಕೆ ಅವಕಾಶಗಳಿರುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಬಹಳ ಮನದಟ್ಟಾಗೋ ತರ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಟೊಮೆಟೊ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 16 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಜನಪದ ಗೀತೆ, ರಾತ್ರಿ 9 ಗಂಟೆಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಒಣಗಸ್ ಕೊಟ್ಬಿಡ್ತದೆ ಈಚೆಗೆ, ಅದು ನೀನ್ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋದಷ್ಟೇ. ಚೆನ್ನಾಗಿದೆ ಇದೊಂಥರ ಮಾಡ್ಬೇಕು. ಇನ್ನು ಈ ಕಮಲಕ್ಕಂಗ್ ಹೇಳ್ಕೊಟ್ಟೆ, ಇನ್ನು ಸಂಕ್ರಮಣ ಬರೋ ಅಷ್ಟೊತ್ತಿಗೆ ಬಾಳೆಕಾಯಿ ಉಡಿಲಿ ಏನಾರು ಮಾಡಿಟ್ಟಿರ್ತಾರೆ. ನೀನ್ ನಿಮ್ಗೂ ಆಯ್ತಲ್ರಪ್ಪ ಒಳ್ಳೆ ತಿಂಡಿಗಳು, ನೀನು ಬರೋಣ ಇಷ್ಟೆಲ್ಲ ಹೇಳಿದ್ಯಾ. ಜನವರಿ 16 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಗ್ರಾಮೀಣ ಯುವ ಜನತೆಗೆ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಕುರಿತು ಸುತ್ತೂರಿನ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ತೆಂಗಿನ ನರ್ಸರಿ ಮಾಡ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಸರ್. ಏನು ನರ್ಸರಿ ಮಾಡಿರ್ತೀವಿ ಅದು ಮೇನ್ ಫೀಲ್ಡ್ ಅಲ್ಲಿ 5 ವರ್ಷ 6 ವರ್ಷ ಆದ್ಮೇಲೆ ಕಾಯಿ ಬಿಡ್ತಕ್ಕಂಥ ಮರಕ್ಕೆ ಆ ಬೀಜನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಹಂಗಾಗಿ ಅವರಿಗೆ ಬೀಜನ ಹೇಗೆ ಸೆಲೆಕ್ಟ್ ಮಾಡಬೇಕು, ಆ ಮರಕ್ಕೆ 8 ವರ್ಷ ಇರಬೇಕು, ಆ ಮರ ಹೆಲ್ತಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಜನವರಿ 18 ಮಂಗಳವಾರ ಹಿಪ್ಪು ನೇರಳೆ ಬೆಳೆಯಲ್ಲಿ ಬೇರು ಕೊಳೆ ರೋಗದ ಸಮಗ್ರ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಜಿಎಸ್ ಅರುಣ್ಕುಮಾರ್ ಅವರೊಂದಿಗೆ ಸಂದರ್ಶನ. ಹಿಪ್ಪು ನೇರಳೆ ಬೆಳೆಗಾರರು ತಮ್ಮ ತೋಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಮಣ್ಣನ್ನು, ಆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಜಮೀನನ್ನು ಸಾಯಿಲ್ ಸೊಲರೈಸ್ ಮಾಡಬೇಕಾಗುತ್ತೆ ಅಥವಾ ಮಣ್ಣಿನ ಸೌರೀಕರಣ ಮಾಡಬೇಕಾಗುತ್ತೆ. ಇದರ ವಿಧಾನ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಜನವರಿ 19 ಬುಧವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ವರುಣ ಹೋಬಳಿ ಮಾಧವಗೆರೆಯ ಕೃಷಿಕ ಎಂ ಶ್ರೀಕಂಠಮೂರ್ತಿ. ಸರ್, ನಮ್ಮ ತಾಯಿಯವರು ಫಸ್ಟ್ ಎಲ್ಲ ರೇಷ್ಮೆ ಮಾಡ್ತಿದ್ರು, ಅದು ಇವಾಗ ಆಗಲ್ಲ. ಅವರು ಬಂದು ಒಂದು ವಿಸಿಟ್ ಕೊಟ್ಕೊ ಹೋಗ್ತಾರೆ ಅಷ್ಟೇ. ಅವರು ಒಳ್ಳೆ ತಿಳುವಳಿಕೆ ಐತೆ, ಅವರಿಂದನೇ ನಾವು ಇದೆಲ್ಲ ಮಾಡೋಕ್ಕಿರ್ಗಿದ್ದು. ನಮ್ಮ ತಂದೆಯವರು ಅಂದರೆ ಇದಕ್ಕೆಲ್ಲ ಗೊತ್ತಿಲ್ಲ, ಅವ್ರಿಗೆ ನಾಲೆಡ್ಜ್ ಇಲ್ಲ. ನಮ್ಮ ತಾಯಿಯವರು ಅವಾಗಲೇ 10th ಮಾಡಾರೆ, ಅದರಿಂದ ಅವ್ರಿಗೆ ನಾಲೆಡ್ಜು. ನಮ್ಮ ತಂದೆ ಏನು ಓದಿಲ್ಲ, ಅವ್ರಿಗೆ ವ್ಯವಸಾಯ ಅಷ್ಟೇನೆ. ಜನವರಿ 20 ಗುರುವಾರ ಸಾವಯವ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಸಾತೇನಹಳ್ಳಿಯ ಕೃಷಿಕ ಕುಮಾರಸ್ವಾಮಿ ಅವರೊಂದಿಗೆ ಮಾತುಕತೆ. ಒಂದು ವಾರಕ್ಕೆ 6 ಬೆಡ್, 6 ಬೆಡ್ಡಲ್ಲಿ 30 ತರಕಾರಿಗಳನ್ನು ಮಾಡೋದು, ಒಂದು ಬೆಡ್ಡಲ್ಲಿ 5 ತರಕಾರಿ. ಹೇಗೆ ಅಂತ ಅಂದರೆ, ಇಲ್ಲಿ 100 ಬೆಡ್ ಅಂತ ಅಂದರೆ 1 ಅಂತರದಲ್ಲಿ ಸೊಪ್ಪುಗಳನ್ನು ಬಿಡೋದು, ಲೈನ್ ಲೈನ್ಗೆ ಸೊಪ್ಪು ಬಿಡೋದು, ಆ 2 ಅಂತರದಲ್ಲಿ ತರಕಾರಿಗಳನ್ನು ನೆಡೋದು. ಜನವರಿ 21 ಶುಕ್ರವಾರ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾ ಎಂಎಸ್ ಕಿತ್ತೂರ್ಮಠ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಜನವರಿ 22 ಶನಿವಾರ. ದ್ವಿದಳ ಧಾನ್ಯಗಳನ್ನ ನಾವು ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಒಟ್ಟು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ 190 ಲಕ್ಷ ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಈ ದ್ವಿದಳ ಧಾನ್ಯಗಳನ್ನ ಬೆಳೆಯಲಾಗ್ತಾ ಇದೆ. ಒಟ್ಟು ನಮ್ಮ ಭಾರತ ದೇಶದ ಉತ್ಪಾದನೆಯನ್ನು ತೆಗೆದುಕೊಂಡಾಗ 124 ಮೆಟ್ರಿಕ್ ಟನ್ಗಳಷ್ಟು ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಮೈಸೂರಿನಲ್ಲಿ ಮನೆ ಹೊಂದುವ ಸುವರ್ಣಾವಕಾಶ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರತಿಷ್ಠಿತ ಬಡಾವಣೆಗಳ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳ ಈ ಹರಾಜು ಆರಂಭವಾಗಿದೆ. ಹರಾಜಿನಲ್ಲಿ ಭಾಗವಹಿಸಲು ಮೊದಲನೇ ಹಂತದ ನೋಂದಣಿಗೆ ಜನವರಿ 19, ಎರಡನೇ ಹಂತದ ನೋಂದಣಿಗೆ ಜನವರಿ 21, ಮೂರನೇ ಹಂತದ ನೋಂದಣಿಗೆ ಜನವರಿ 25, ನಾಲ್ಕನೇ ಹಂತದ ನೋಂದಣಿಗೆ ಜನವರಿ 28 ಕೊನೆಯ ದಿನ. ನೋಂದಣಿಗಾಗಿ www.eproc.karnataka.gov.in ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ www